ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳಿ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದೊಳಗೆ ಕೋಳಿ ಸಾಕಾಣಿಕೆ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಮೊಟ್ಟೆ ಕೋಳಿ ಸಾಕಾಣಿಕೆ ಮತ್ತು ಈ ಮಾಂಸದ ಒಂದು ಕೋಳಿ ಸಾಕಾಣಿಕೆ ಒಟ್ಟಾರೆ ಹೇಗೆ ಮಾಡೋದ್ರಿಂದ ಒಳ್ಳೆಯ ಒಂದು ಉತ್ಪಾದನೆಯನ್ನು ಮತ್ತು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು, ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಮಂಜುನಾಥ್ ಪಾಟೀಲರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಪಾಟೀಲ್. ನಮಸ್ಕಾರ ಸರ್. ಮೊದಲನೇದಾಗಿ ಕೋಳಿ ಸಾಕಾಣಿಕೆ ಉದ್ದಿಮೆ ಬಗ್ಗೆ ಮಾತಾಡುವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ, ಕೋಳಿ ಸಾಕಾಣಿಕೆ ಉದ್ದಿಮೆ ನಮ್ಮ ಭಾಗದಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆ ಹೇಗೆ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಸಾಕಾಣಿಕೆ ಕಡಿಮೆ ಹೋಗ್ತಾ ಇದೆ. ಯಾಕಂತಂದರೆ ಒಂದು ಲೇಬರ್ ಸಮಸ್ಯೆ. ನಾವು ನೋಡ್ತಾ ಇದ್ವಿ ಪ್ರತಿ ವರ್ಷ ಒಬ್ಬ ರೈತನಿಗಾಯ್ತು ಒಬ್ಬ ಲೇಬರ್ನ ಏನಾದರೂ ಮನೆಯಲ್ಲಿ ಇಟ್ಟುಕೊಳ್ಬೇಕಾಯ್ತು ಅದನ್ನು ನೋಡಿ ಮ್ಯಾನೇಜ್ಮೆಂಟ್ ಮಾಡಬೇಕಾಯ್ತಂದ್ರೆ ಈಗಿನ ದಿನಗಳಲ್ಲಿ ಪ್ರತಿ ವರ್ಷಕ್ಕೊಂದು 70,000 ರೂಪಾಯಿ ನಡೀತಾ ಇದೆ. ಈ ಅವರೇನು ತಿಳ್ಕೊಂತಾರೆ, ಈ ಕೋಳಿ ಸಾಕಾಣಿಕೆ ಮಾಡಿದ್ರೆ ಈ ಬಂದಿದ್ದ ಲಾಭ ಎಲ್ಲ ಬರೀ ಲೇಬರ್ಗೆ ಇಡಬೇಕಾಗತ್ತಾ? ಮತ್ತು ಈ ಕೋಳಿ ಸಾಕಾಣಿಕೆದಾಗ 70-75% ಆಹಾರದ ಖರ್ಚನೆ ಮಾಡಬೇಕಾಗತ್ತೆ. ನಾವು ಅದನ್ನು ನಾವು ಎಲ್ಲವನ್ನು ಹೊರಗಡೆಯಿಂದ ಖರೀದಿ ಮಾಡಬೇಕಾಗತ್ತ. ಇಲ್ಲ, ಉದಾಹರಣೆಗಾಗಿ ಅವನು ಮೆಕ್ಕೆಜೋಳ ತಾನೇ ಬೆಳ್ಕೊಂಡ, ಇಲ್ಲ ಎಲ್ಲ ರಾ ಮೆಟೀರಿಯಲ್ಸ್ಗಳನ್ನು ಬೇರೆ ಕಡೆ ತಂದು ತಾನೇ ಒಂದು ಫೀಡ್ ಮಿಕ್ಸಿಂಗ್ ಯೂನಿಟ್ ಹಾಕ್ಕೊಂಡು ತಾನೇ ತಯಾರು ಮಾಡ್ಕೊಂಡ್ರೆ ಉಳಿತಾಯ ಆಗುತ್ತೆ ಖಂಡಿತವಾಗಿ. ಈ ಆಹಾರದನ್ನು ಹೊರಗಡೆ ತಗೊಂಬಂದ ಮತ್ತೆ ಲೇಬರ್ಗಳನ್ನ ಮತ್ತೆ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ. ಈ ರೀತಿಯಿಂದಾಗಿ ಪ್ರತಿನಿತ್ಯನೂ ಕೂಡ ಈ ಪ್ರತಿ ವರ್ಷಕ್ಕೆ ವರ್ಷ ನಾವು ಹೋಲಿಸಿದಾಗ ಈ ಕೋಳಿ ಸಾಕಾಣಿಕೆ ನಮ್ಮ ದಿನನಿತ್ಯ ನಮ್ಮ ಭಾಗದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ರೈತರದು ಹೇಳ ಅಂತಂದ್ರೆ ನಮ್ಮ ಭಾಗದಲ್ಲಿ ಬಿಸಿಲು ಜಾಸ್ತಿ. ಹೌದು, ಇದು ನಮ್ಮ ನಮ್ಮ ಕೋಳಿಗಳಿಗೆ ಈ ನಮ್ ಸೂಕ್ತ ಅಲ್ಲ, ಇದು ನಾವು ಸಾಕಾಣಿಕೆ ಮಾಡೋದು ಬೇಡ ಬೇಡ ಅಂತ. 5-6 ತಿಂಗಳು ಕೂಡ ಬಿಸಿಲು ಬಹಳ ಇರ್ತದೆ. ಈ ನೋಡಿದ್ರೆ ಜನವರಿಲಿಂದ ಹಿಡ್ಕೊಂಡು ಜೂನ್ ತಿಂಗಳ ಕೊನೆಯವರೆಗೂ ಕೂಡ ಬಿಸಿಲು ಇರ್ತದೆ. ಇವ್ರು ಏನ್ ಮಾಡ್ಬಿಡ್ತಾರೆ, ನಾವು ಸಾಕೋದು ಎಲ್ಲಿ ಬಿಸಿಲು ಇರ್ತದಪ್ಪ, ಆ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗ್ತದೆ, ಆ ಮಾಂಸದ ಉತ್ಪಾದನೆ ಕಡಿಮೆ ಆಗ್ತದೆ, ಹಿಂಗಾಗಿ ಲಾಸ್ ಆಗ್ತದೆ ಅಂತ ಅವ್ರದೊಂದು ಮನೋಭಾವನೆ. ಇನ್ನೂ ಒಂದೇನಂತಂದ್ರೆ ನಮ್ಮ ರೈತರಲ್ಲಿ ಆಯ್ತು ಜನರಲ್ಲಿ ಒಂದ ತಪ್ಪು ಕಲ್ಪನೆ, ಬೇಸಿಗೆ ಕಾಲದಲ್ಲಿ ಮೊಟ್ಟೆ ಸೇವಿಸಬಾರದು, ಬೇಸಿಗೆ ಕಾಲದಲ್ಲಿ ಮಾಂಸ ಸೇವಿಸಬಾರದು, ಅದು ಉಷ್ಣತೆ ನಮ್ಮ ದೇಹಕ್ಕೆ ಉಷ್ಣತೆ ಜಾಸ್ತಿ ಮಾಡ್ತದೆ, ಮತ್ತೆ ಕರಗುವಂತ ಶಕ್ತಿ ಕೂಡ ಕಡಿಮೆ ಇರ್ತದೆ, ಈಗ ನಮ್ಮ ಹೀಟ್ ಬಾಡಿ ಜಾಸ್ತಿ ಆಗ್ತದೆ, ಬಾಡಿಗೆ ಸ್ಟ್ರೆಸ್ ಆಗುತ್ತೆ ಅನ್ನೋದೊಂದು ತಪ್ಪು ಮನೋಭಾವನೆ. ಈ ರೀತಿಯಿಂದಾಗಿ ಕೋಳಿ ಸಾಕಾಣಿಕೆ ಏನು ಉದ್ದಿಮೆ ಏನಿದೆಯಲ್ಲ ನಮ್ಮ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೀವೊಬ್ಬ ವಿಜ್ಞಾನಿಯಾಗಿ ಏನ್ ಹೇಳ್ತೀರಿ, ಕೋಳಿ ಸಾಕಾಣಿಕೆ ನಿಜವಾಗೂ ಲಾಭದಾಯಕ ಇದೆ ಅಂತ ಅನಿಸುತ್ತಾ ನಿಮಗೆ? ಹೌದು, ನಿಜವಾಗ್ಲೂ ಲಾಭ ಇದೆ, ಖಂಡಿತವಾಗಿ. ತಾವು ಸ್ವಂತ ಮಾಡಬೇಕು, ವನ್ಯದು ತಾವು ಆಣ ಮಾಡಿದ್ದು ಉತ್ತಮ, ಆಳ ಮಾಡಿದ್ದಾಳಂತಂದು ಎಷ್ಟೋ ವರ್ಷದ ಕೆಳಗನೆ ಬಸವಣ್ಣವ್ರು ಹೇಳಿದಾರ, ಮೊದಲಿಂದ ನಾವು ಕೇಳಿಕಂತಾನೆ ಬರ್ತಾ ಇಲ್ಲ. ಎಲ್ಲಾ ಕೆಲಸಗಳನ್ನು ಒಬ್ಬರಿಗೆ ಮಾಡ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಇಲ್ಲ. ಈಗ ಒಂದು ಸುಲಭದಾಯಕ ಶ್ರಮ ಇದು, ಒಂದು ಏನು ಶ್ರಮ ವಹಿಸಿ ಮಾಡೋದು ಅಂತಾನಲ್ಲ, ಇವನ ಮನೆಯೊಳಗನೆ ಈ ಮಕ್ಕಳು ಕೂಡ ಮಾಡ್ತಾರೆ, ಹೆಣ್ಮಕ್ಳು ಕೂಡ ಮಾಡ್ತಾರೆ, ಮುದುಕ ಮುದುಕಿಯರು ಯಾರಾದ್ರೂ ಇದ್ರು ಕೂಡ, ಅಜ್ಜ ಅಜ್ಜಿದ್ರು ಕೂಡ ಇದನ್ನ ಮಾಡುವಂತ ಒಂದು ಉದ್ದಿಮೆ ಇದು. ಇದರಲ್ಲೇನು ನಾವು ಶ್ರಮ ವಹಿಸಿ ಮಾಡೋದು, ಈಗ ಉದಾಹರಣೆಗೆ ನಾವು ಆಕಳು ಎಮ್ಮೆಗಳಿಗೂ ಹೋಲಿಸಿದ್ರೆ, ಕುರಿ ಸಾಕಾಣಿಕೆ ಹೋಲಿಸಿದ್ರೆ, ಶ್ರಮ ವಹಿಸೋದು ಅಷ್ಟೊಂದು ಈ ಕೋಳಿ ಸಾಕಾಣಿಕೆಯಲ್ಲಿ ಇರಂಗಿಲ್ಲ. ಯಾಕಂದ್ರೆ ಮುಂಜಾನೆ ಹೊತ್ತಿನಲ್ಲಿ ನಾವು ಬಂದಾಗ ನೀರು ಹಾಕದಿರ್ತದೆ, ಮತ್ತೆ ಫೀಡ್ ಹಾಕದಿರ್ತದೆ, ಮತ್ತೆ ಲೈಟ್ಗಳು ಉಷ್ಣತೆ ಜಾಸ್ತಿ ತಂದ್ರೆ ಲೈಟ್ಗಳು ಬಂದ್ ಮಾಡೋದು ಶ್ರಮದಾಯಕ ಕೆಲಸ ಇರೋದು, ಶ್ರಮದಾಯಕ ಕೆಲಸ. ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪನ್ನ ಮಾಡುವಂತ ಹೆಚ್ಚು ಲಾಭ ಗಳಿಸುವಂತ ಉದ್ದಿಮೆ ಇದು. ಈಗ ಕೋಳಿ ಸಾಕಾಣಿಕೆಗೆ ಬಂದಾಗ, ಈಗ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಬೇರೆ ಬೇರೆ ಹಾಲು ಉತ್ಪಾದನೆ ಮಾಡತಕ್ಕಂತ ತಳಿಗಳು ಕೇಳ್ತಿರ್ತೀವಿ, ಅದೇ ರೀತಿ ಕೋಳಿಯಲ್ಲಿ ಮೊಟ್ಟೆ ತಳಿಗಳು, ಮಾಂಸದ ತಳಿಗಳು ಆತರ ಏನಾದ್ರೂ ಕಂಡು ಬರ್ತಾ ಇದಾವ ಹೇಗೆ? ಖಂಡಿತವಾಗಿಯೂ ಇದ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಮೊಟ್ಟೆ ತಳಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ವೈಟ್ ಲೆಗ್ ಹಾರ್ನ್ ಅಂತಂದು ಅದು ಬಹಳ ಪ್ರಚಲಿತ. ಅದು ತಳಿನೇ ಮೊಟ್ಟೆಗಾಗಿನೇ ಇರುವಂತ ತಳಿ, ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳು ಬರ್ತಾವ. ಈಗ ವೆಂಕಟೇಶ್ವರ ಆಚಾರ್ಯಸ್ಲಿಂದ BV 300 ಅಂತಂದು, ಅದು 300 ಅಂತಂದ್ರೆ ವರ್ಷಕ್ಕೆ 360 ಮೊಟ್ಟೆಗಳನ್ನು ಇಡ್ತದೆ. ಆ ರೀತಿ ಡಿಕಾಲ್ ಬಂತಂದು, ಮತ್ತೆ ಹೈಸೆಕ್ಸ್ ಅಂತಂದು, ರಾಣಿ ಶೇವರ್ ಅಂತಂದು, ಇವೆಲ್ಲ ವೆರೈಟೀಸ್ ಅವ ಪ್ರಭೇದಗಳು. ಅದೇ ಟೈಪನ್ ಈ ಮಾಂಸದ ಕೋಳಿ ತಳಿಗಳ ಬಗ್ಗೆ ಬಂದಾಗ ಇದರಲ್ಲಿ ಕೂಡ ಹಲವು ಪ್ರಭೇದಗಳಿದ್ದಾವೆ. ಅದರಲ್ಲಿ ಈ ಅನಕ್ 40 ಅಂತಂದು, ಅನಕ್ 2000 ಅಂತಂದು, ಹಬ್ಬಾರ್ಡ್ ಅಂತಂದು, ಇವೆಲ್ಲ ಒಂದು ವೆರೈಟಿ. ಆಮೇಲೆ ಈ ಮಾಂಸದ ಕೋಳಿ ಸಾಕಾಣಿಕೆ ಮೊಟ್ಟೆ ಕೋಳಿ ಸಾಕಾಣಿಕೆ ಏನು ವ್ಯತ್ಯಾಸ ಕಂಡು ಬರ್ತದೆ ನಮಗೆ? ಅಂದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಅಂದ್ರೆ ಇದು ಬ್ರಾಯ್ಲರ್ಸ್ ಅಂತೀವಿ ನಾವು, ಇದು ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಅಂದ್ರೆ ತಿಂದಂತ ಆಹಾರನ್ನೆಲ್ಲ ಈ ಸೈಜ್ ದೊಡ್ಡದಾಗಕ್ಕೆ ಉಪಯೋಗಿಸಂತ ಕೋಳಿ. ಆದ್ರೆ ಈ ಇದರಲ್ಲಿ ನಾವು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ನೋಡಿದ್ರಲ್ಲ, ತಿಂದಂತ ಆಹಾರವನ್ನೆಲ್ಲ ಮೊಟ್ಟೆಗಾಗಿ ಉಪಯೋಗ ಮಾಡಿಕೊಂತದೆ, ಈ ರೀತಿ ಉತ್ಪಾದನೆಗೆ ಬಳಸಿಕೊಳ್ತದೆ. ಆ ರೀತಿಯಾಗಿ ಏನಾಗುತ್ತದೆ, ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ ಒಂದೇದು. ಆಮೇಲೆ ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಕರಿತಿರ್ತ ನಾವು, ಫೀಡ್ ಕನ್ವರ್ಷನ್ ರೇಷಿಯೋ ಅಥವಾ ಫೀಡ್ ಎಫಿಷಿಯನ್ಸಿ ಅಂತ. ಅದು ಎಷ್ಟಿರ್ತಪ್ಪ ಅಂದ್ರೆ 12 ಮೊಟ್ಟೆಗಳನ್ನ ಇಟ್ಟಾಗ ಅದು 1.8 kg ಆಹಾರವನ್ನು ಸೇವಿಸಿ 12 ಮೊಟ್ಟೆಗಳನ್ನು ಇಡ್ತದೆ. ಅದೇ ಟೈಪಿನ ಈ ಮಾಂಸದ ಕೋಳಿ ಸಾಕಾಣಿಕೆ ಬಂದಾಗ ನಾವು 4 kg ಅಂದ್ರೆ 42 ಸಾಕ್ತೀವಿ ನಾವು ಇದನ್ನ. ಯಾವುದು ಈ ಮಾಂಸದ ಕೋಳಿ ಸಾಕಾಣಿಕೆ ಅಂದ್ರೆ 7 ತನ, 7 ಆರಿಂದ 7 ತನ ಸಾಕ್ತಾ ಇರ್ತೀವಿ. ಈ ಸಾಕಿದಾಗ ನಾ 4 ನಾ 3.5-4 kg ಆಹಾರ ತಿಂದು 1.8-2 kg ತನ ದೇಹದ ತೂಕ ಬೆಳೆಯುತ್ತವೆ, ದಷ್ಟಪುಷ್ಟವಾಗ್ತವೆ. ಈ ರೀತಿಯಾಗಿ ಒಂದು ಒಂದು ಕ್ಯಾಲ್ಕುಲೇಷನ್ ಎಕನಾಮಿಕ್ಸ್ ಇದು. ಈಗ ಮಾಂಸದ ತಳಿಗಳು ಬರ್ತಾವ ಅದರಲ್ಲಿ, ಅದರಲ್ಲಿ ಅಂದ್ರೆ ಈ ಭಾಗಕ್ಕೆ ಸೂಕ್ತವಾದಂತ ತಳಿಗಳನ್ನೇ ಆಯ್ಕೆ ಮಾಡಿ ಸಾಕಾಣಿಕೆ ಮಾಡಬೇಕಾಗತ್ತ? ಮಾಂಸದ ತಳಿ ಇರಬಹುದು ಅಥವಾ ಮೊಟ್ಟೆ ತಳಿ ಇರಬಹುದು? ಇಲ್ಲ, ಅದೇ ರೀತಿ ಏನ ತಳಿಗಳು ಅಂತ ಇದು ವೆರೈಟೀಸ್ಗಳು. ಈಗ ನಾವು ಯಾವುದೇ ಒಂದು ನಾವು ತರಬೇಕಾಯ್ತಂದ್ರೆ ಅಲ್ಲಿ ಒಂದು ರಿಕಗ್ನೈಸ್ಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹಚರಿ ಫಾರ್ಮ್ ಅಂತ ಕರಿತಿರ್ತೀವಿ, ಅಂತಲ್ಲಿ ತಂದ್ರಗನ ನಮ್ಮ ಭಾಗಕ್ಕೆ ಖಂಡಿತವಾಗಿ ಸೂಕ್ತವಾಗಿರ್ತದೆ. ಆದಷ್ಟು ಅದೇನಿರುತ್ತೆ, ನಮ್ಮ ಭಾಗಕ್ಕೆ ಸಮೀಪವಾಗಿರ್ಬೇಕು. ಈ ನಮ್ಮ ರಾಯಚೂರು ಅಂತ ಹೇಳಿದ್ರೆ ಹೈದರಾಬಾದ್ ಸಮೀಪ ಇದೆ, ಈ ಗುಲ್ಬರ್ಗ ಆಯ್ತು, ಬೀದರ್ ಆಯ್ತು, ಹೈದರಾಬಾದ್ ಆಯ್ತು, ಅಲ್ಲಿಂದ ತಂದ್ರೆ ಕೂಡ ಸೂಕ್ತನೆ. ಯಾಕಂದ್ರೆ ಒಂದು 6-7 ತಾಸಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ತಂದ್ರೆ ಅದು ಇಲ್ಲಿಗೆ ಖಂಡಿತವಾಗಿಯೂ ಆ ಎನ್ವೈರನ್ಮೆಂಟ್ ಈ ಎನ್ವೈರನ್ಮೆಂಟ್ಗೂ ತಾಳೆ ಇರುವುದರಿಂದ ಗ್ಯಾರಂಟಿಯಾಗಿ ನಮ್ಮ ಭಾಗಕ್ಕೂ ಕೂಡ ಹೊಂದಾಣಿಕೆ ಇರುತ್ತದೆ, ಹಾಗೂ ಇಲ್ಲಿ ಕೂಡ ಸೂಕ್ತವಾಗಿ ಬೆಳೆಯುತ್ತೇವೆ ಕೂಡ. ಈಗ ಹಿತ್ತಲಲ್ಲಿ ಸಾಕ್ತಕ್ಕಂಥ ತಳಿಗಳು ಅಥವಾ ಮನೆ ಮುಂದೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಸಾಕ್ತಿರ್ತಾರೆ, ಅವಕ್ಕೇನಾದರೂ ತಳಿಗಳದಾವ ಹೇಗೆ? ಹೌದೌದು, ಇದೆ, ಖಂಡಿತವಾಗಿಯೂ ಇದೆ. ಇದು ಉತ್ತಮವಾದ ಪ್ರಶ್ನೆ ಕೂಡ. ಹೆಚ್ಚಾನೆಚ್ಚು ಈ ಕೋಳಿ ಸಾಕಾಣಿಕೆ ಇದನ್ನು ಏನಿದೆ ಬ್ರಾಯ್ಲರ್ ಫಾರ್ಮ್, ನಾವು ಲೇಯರ್ ಪೋಲ್ಟ್ರಿ ಫಾರ್ಮ್ ಏನಂತಿರ್ತೀವಿ, ಇದನ್ನ ಸ್ವಲ್ಪ ಮಟ್ಟಿಗೆ ಹಣಕಾಸು ವ್ಯವಸ್ಥೆದವರು ಆರ್ಥಿಕವಾಗಿ ಸದೃಢರಾದವರು ಮಾಡಬಹುದಾಗುತ್ತೆ. ಈ ಬ್ರಾಯ್ಲರ್ ಪೋಲ್ಟ್ರಿ ಫಾರ್ಮ್ಗಿಂತ ಲೇಯರ್ ಪೋಲ್ಟ್ರಿ ಫಾರ್ಮ್, ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಅಂದ್ರೆ ಅದಂತರೂ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್, ಅದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಈ ಮಾಂಸದ ಕೋಳಿ ಸಾಕಾಣಿಕೆ ಕಡಿಮೆ ಇನ್ವೆಸ್ಟ್ಮೆಂಟ್, ಆದ್ರೆ ಇವೆರಡರಿಗಿಂತನೂ ಕೂಡ ಬಡತನದಿಂದ ಬಂದವರಾಗಲಿ, ಮಧ್ಯಮ ವರ್ಗದವರಾಗಲಿ, ಈಗ ಕೂಲಿ ಕಾರ್ಮಿಕರಾಗಲಿ, ಎಲ್ಲರೂ ಕೂಡ ಮಾಡುವಂತ ಸೈಡ್ ಇನ್ಕಮ್ ಬೇರೆ ಉದ್ಯ ಅದ್ರ ಜೊತೆ ಜೊತೆಗೇನೆ ಇನ್ಕಮ್ ಅಂತಂದ್ರೆ ಇದು ಮನೆ ಹಿತ್ತಲಲ್ಲಿ ಸಾಕುವಂತಹ ಕೋಳಿ ತಳಿಗಳು. ಮೊದಲೆಲ್ಲ ಏನ್ ಮಾಡ್ತಿದ್ರು, ಜವಾರಿ ಕೋಳಿಗಳು, ದೇಶಿ ಕೋಳಿಗಳು, ತಳಿಗಳನ್ನು ಸಾಕ್ತಿದ್ರು. ಅದು ಏನಂತಂದ್ರೆ ಅದರದು ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆ ಬಹಳ ಕಡಿಮೆ ಕಡಿಮೆ, ಅದಕ್ಕಿಂತ ಎರಡು ಒಂದು ಮೂತ ಮೂರು ಪಟ್ಟು ಹೆಚ್ಚು ಕೊಡುವಂತಹ ತಳಿಗಳು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರು ವೆಟರ್ನರಿ ಕಾಲೇಜ್ ವಿಜ್ಞಾನಿಗಳು. ಯಾವ್ಯಾವ ಅಂದ್ರೆ ಗಿರಿರಾಜ ಕೋಳಿ ಸಾಕಾಣಿಕೆ, ಗಿರಿರಾಜ ತಳಿ ಆಗಿರ್ಬೋದು, ಗಿರಾಣಿ ತಳಿ ಆಗಿರ್ಬೋದು, ಇವೆರಡರ ಹತ್ತೈದು ವರ್ಷಗಳಿಂದ ನಾವು ಕೇಳ್ಕೊಂತ ಬರ್ತದೆ. ಇತ್ತೀಚಿನ ಸ್ವರ್ಣಧಾರ ಅಂತ ಹೊಸ ತಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ವರ್ಣಧಾರ ಸ್ವರ್ಣಧಾರ ಅಂತ ಅದು ಏನಂತಂದ್ರೆ ಈ ಗಿರಾಣಿ ಈ ವೆರೈಟಿಗಿಂತ ಅತಿ ಶ್ರೇಷ್ಠ. ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ ಮತ್ತೆ ಈ ಸ್ವಾಭಾವಿಕ ಶಕ್ತರುಗಳು ಈ ಕೋಳಿಗಳಿಗೆ ಅಂತಂದ್ರೆ ನಾಯಿ ಬೆಕ್ಕು ಅದ್ದು ಅದಕ್ಕೂ ಸಿಗಲಾರದಂಗೆ ಓಡುತ್ತದೆ. ಮತ್ತೆ ವರ್ಷಕ್ಕೆ 200 ಮೊಟ್ಟೆಗಳನ್ನು ಇಡುವಂತ ಕೆಪಾಸಿಟಿ ಸಾಮರ್ಥ್ಯ ಇರ್ತದೆ. ಈ ನಮ್ಮ ಜವಾರಿ ಕೋಳಿಗಳನ್ನು ತಗೊಂಡ್ರೆ ವರ್ಷಕ್ಕೊಂದು 50-60 ಮೊಟ್ಟೆ ಇಡ್ತದೆ. ಅದಕ್ಕಿಂತ ನಾವು 3 ಪಟ್ಟು ಜಾಸ್ತಿ ಇಡುವಂತ ತಳಿ ಅಂತಂದ್ರೆ ಈ ಗಿರಾಣಿ ಮತ್ತು ಸ್ವರ್ಣಧಾರ. ಮತ್ತೆ ಈ ಗಿರಿರಾಜ ತಳಿ 2 ತಿಂಗಳಲ್ಲೇನೆ ಸುಮಾರಾಗಿ 1.8 ಕೆಜಿ ದೇಹದ ತೂಕವನ್ನು ಬೆಳೆಸುತ್ತದೆ. ಆದ್ರೆ ಆ 2 ತಿಂಗಳಲ್ಲಿ ನಮ್ಮ ಜವಾರಿ ತಳಿಗಳು ಅಷ್ಟು ಬೆಳೆಯುವುದಿಲ್ಲ, ಅಷ್ಟು ಸಾಮರ್ಥ್ಯನೇ ಇರೋಂಗಿಲ್ಲ, ತಿಂತಕ್ಕಂತ ಸಾಮರ್ಥ್ಯ ಇರೋಂಗಿಲ್ಲ, ಮತ್ತೆ ಬೆಳೆಯುವಂತ ಸಾಮರ್ಥ್ಯ ಕೂಡ ಅಷ್ಟೇ ಇರೋಂಗಿಲ್ಲ. ಆಮೇಲೆ ರೋಗ ರುಜಿನಗಳಿಗೆ ಸಾಯುವಂತ ಪ್ರಮಾಣ ಕೂಡ ಬಹಳ ಇರುತ್ತೆ. ಒಂದು ಕೋಳಿಗೆ ಏನಾದ್ರೂ ರೋಗ ಬಂತಂದ್ರೆ ಎಲ್ಲಾ ಕೋಳಿಗಳನ್ನ ಸತ್ತು ಹೋಗ್ಬಿಡ್ತಾರೆ. ನಾ ಕೇಳ್ತಿರ್ತೀವಿ, ಏನ್ರಿ ಏನಾಯ್ತ್ರಿ ಮೊನ್ನೆ ಒಂದು 50 ಕೋಳಿ ಇದ್ವಲ್ರಿ ಅಂತಂದ್ರೆ ರೈತರಿ ಅವನ ಜೋಪಡಿಗೆ ಅಂತಲ್ಲಿ ಹೋದಾಗ ಇಲ್ರಿ ಒಂದು ಬರೀ ಎಲ್ಲಾ ಕೋಳಿಗಳು ಬಂದ್ರಿ ರೋಗ ಎಲ್ಲಾ ಸತ್ತು ಹೋಗ್ಬಿಟ್ಟವ್ರಿ ಅಂತ ಹೇಳ್ತಾರೆ. ಆದ್ರೆ ರಾಣಿಕೆಟ್ ರೋಗ ಅಂತಂದ್ರೆ ರಾಣಿಕೆಟ್ ರೋಗ ಅಂತ ಬರ್ತದ, ಕೊಕ್ಕರಿ ರೋಗ ಅಂತಂದ್ರೆ ಖಂಡಿತವಾಗಿ ಜವಾರಿ ಕೋಳಿಗಳಾಗಲಿ ಗಿರಿರಾಜ ಗಿರಾಣಿ ಕೋಳಿಯಾಗಲಿ ಮನೆ ತಲಸಾಕ ಎಲ್ಲದಕ್ಕೂ ನಾನು ವ್ಯಾಕ್ಸಿನ್ ಮಾಡಿದ್ರೆ ಖಂಡಿತವಾಗಿಯೂ ಈ ಮರಿಗಳಾಗಲಿ ದೊಡ್ಡ ಕೋಳಿಗಳಾಗಲಿ ಬದುಕಂತವ. ಈಗ ಕೋಳಿ ಸಾಕಾಣಿಕೆಯನ್ನ ಉದ್ದಿಮೆ ರೂಪದಲ್ಲಿ ಮಾಡುವಾಗ ಅಥವಾ ಕಮರ್ಷಿಯಲ್ ಆಗಿ ಕೋಳಿ ಸಾಕಾಣಿಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಾಗ ಕೋಳಿ ಒಂದು ಮನೆ ಬೇಕಾಗತ್ತೆ. ಹೌದು, ಒಳ್ಳೆಯ ಮನೆ ಇರಬೇಕಾದ್ರೆ ಏನು ಅಲ್ಲಿ ಅರ್ಹತೆಗಳು ಬೇಕಾಗ್ತವೆ? ಉತ್ತಮವಾಗಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಮನೆಯನ್ನ ಸ್ಥಳದ ಆಯ್ಕೆ ಇರಬಹುದು, ಮನೆಯ ಒಂದು ನಿರ್ಮಾಣ ಇರಬಹುದು, ಹೇಗೆ ನಿರ್ಮಾಣ ಮಾಡಬೇಕು, ಏನೇನು ಒಂದು ಅಗತ್ಯತೆಗಳು ಬೇಕಾಗ್ತವೆ? ಖಂಡಿತವಾಗಿಯೂ ಯಾವತ್ತಿಗೂ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ನಾನು ನಾವು ಈಗ ಮನೆ ನಮ್ಮ ಮನೆಯ ಪಕ್ಕದಲ್ಲೇನೆ ಅಥವಾ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಮಾಡಕ್ ಬರಂಗಿಲ್ಲ, ಅದನ್ನ ಬರಬಾರ್ದು. ಒಂದು ಡಿಸ್ಟೆನ್ಸ್ ನ ದೂರವಾಗಿ ನಮ್ಮ ಊರು ಹೊರಗಿಂದ ನಾವು ಕಟ್ಟಬೇಕಾಗತ್ತ. ಅದಕ್ಕೆ ನಮ್ಮ ಮುನ್ಸಿಪಾಲಿಟಿ ಏರಿಯಾದಿಂದ ಆಯ್ತು, ಗ್ರಾಮ ಪಂಚಾಯತ್ಲಿಂದ ನಾವು ಪರ್ಮಿಷನ್ ತಗೋಬೇಕು, ಖಂಡಿತ ಪರ್ಮಿಷನ್ ತಗೋಬೇಕಾಗತ್ತ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಒಂದಿರ್ತದೆ, ಈ ರೀತಿಯಾಗಿ ಎಲೆಕ್ಟ್ರಿಸಿಟಿ ಕೂಡ ಅವ್ರ ಕಡೆಯಿಂದ ಪರ್ಮಿಷನ್ ತಗೋಬೇಕು ಎಲೆಕ್ಟ್ರಿಸಿಟಿ ಬೋರ್ಡ್ಲಿಂದ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಕೋಳಿ ಮನೆ ಯಾವತ್ತಿಗೆ ಎತ್ತರ ಪ್ರದೇಶದಲ್ಲಿ ಇರಬೇಕಾಗತ್ತೆ, ಹೈಟ್ ಇರಬೇಕು. ಹೈಟ್ ಇತ್ತಂದ್ರೆ ಏನಾಗುತ್ತ, ಈ ನಾವು ಮಳೆಗಾಲದಲ್ಲಿ ಈ ತಗ್ಗು ಪ್ರದೇಶ ಮಳೆ ನೀರು ಏನು ಬರ್ತಾರೆ ನಮ್ಮ ಮನೆ ಒಳಗೆ ಬರಂಗಿಲ್ಲ, ಅವು ಆ ಎತ್ತರವಾಗಿ ಸಮತಟ ಪ್ರದೇಶದಲ್ಲಿ ಇರಬೇಕು. ಮತ್ತೆ ಎರಡನೇ ಏನಪ್ಪ ಅಂದ್ರೆ ಯಾವತ್ತಿಗೂ ಈ ರೋಡಿನ ಪಕ್ಕದಲ್ಲಿ ಅಥವಾ ರೈಲ್ವೆ ನಿಲ್ದಾಣ ಪಕ್ಕದಲ್ಲಿ ಕಟ್ಟಿಸಬೇಕಾಗತ್ತೆ. ಯಾಕಂತಂದ್ರೆ ಒಂದು ನಾವು ಟ್ರಾನ್ಸ್ಪೋರ್ಟೇಷನ್ ಈ ಕೋಳಿಗಳನ್ನು ಮಾರಾಟ ಮಾಡೋದಕ್ಕಾಗಲಿ, ಈ ತತ್ತಿ ಮಾರಾಟಕ್ಕೆ ಮಾಡೋದಕ್ಕಾಗಲಿ, ಮಾಂಸದ ಮಾರಾಟಕ್ಕೆ ಮಾಡೋದಕ್ಕಾಗಲಿ, ಅಲ್ಲದಕ್ಕನ ಈ ರಸ್ತೆ ಸೌಕರ್ಯ ಬಹಳ ಅತಿ ಅವಶ್ಯಕ. ಮತ್ತೆ ಯಾವತ್ತಿಗೂ ನೀರು ಮತ್ತು ವಿದ್ಯುತ್ ಸೌಲಭ್ಯ ಕೂಡ ಇರಬೇಕಾಗತ್ತೆ. ಮತ್ತೆ ಯಾವತ್ತಿಗೆ ಕೋಳಿ ಮನೆ ನಾವು ವಾಸಿಸುವ ಮನೆಗಿಂತ ಅತಿ ದೂರ ಇದ್ದಂತಾಗಲಿ ಅಥವಾ ಸಮೀಪ ಇರೋದಾಗಲ್ಲ ಇರಬಾರ್ದು. ಅತಿ ದೂರ ಇದ್ರಿಗಿನ ಕಳ್ಳಕಾಕರ ಕಾಟ ಒಂದು, ಕಾಡು ಪ್ರಾಣಿಗಳ ಕಾಟ. ಅತಿ ಸಮೀಪ ಇತ್ತಂದ್ರೆ ದುರ್ನಾಥದ ವಾಸನೆ. ಯಾವುದು ಇವೆರಡರಿಗಿಂತ ಮಿನಿಮಮ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಕಟ್ಟಿಸ್ಬೇಕಾಗತ್ತೆ. ಆಮೇಲೆ ಈ ಕೋಳಿ ಮನೆ ನಾವು ಕಟ್ಟಿಸಿದೀವಿ, ಈಗ ಕಟ್ಟಿಸಿದ ಮೇಲೆ ಏನೇನು ಅರ್ಹತೆಗಳು ಯಾವ ದಿಕ್ಕಿನಲ್ಲಿ ಕಟ್ಟಿಸ್ಬೇಕು, ಅದರ ಮಧ್ಯೆ ಆಕಾರ ಎಷ್ಟಿರ್ಬೇಕು, ಗಾತ್ರ ಎಷ್ಟಿರ್ಬೇಕು, ಉಷ್ಣತೆ ಎಷ್ಟಿರ್ಬೇಕು, ಆರ್ದ್ರತೆ ಎಷ್ಟಿರ್ಬೇಕು, ಅವು ತಿಳ್ಕೊಂತ ಅನ್ನೋದು ಬಹಳ ಅವಶ್ಯಕ. ನಾ ಕೋಳಿ ಮನೆ ಕಟ್ಟಿಸ್ಬೇಕಾಯ್ತಂದ್ರೆ ಯಾವತ್ತಿಗೆ ಉದ್ದನೆಯ ಭಾಗ ಬಹಳ ಮುಖ್ಯ. ಅದು ಈಗ ನಾವು ಹೇಳ್ತಾ ಇರ್ತೀವಿ, ಒಂದು ಯಾವತ್ತಿಗೂ ಕೋಳಿ ಮನೆ ಕಟ್ಟಿಸ್ಬೇಕಂದ್ರೆ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಕಟ್ಟಿಸಬೇಕು. ಯಾಕಂದ್ರೆ ನೇರವಾದ ಗಾಳಿ ಬರೋದಾಗಲಿ, ಬೆಳಕು ಬರುವಂತದಾಗಲಿ, ಅಥವಾ ಮಳೆ ಬರೋದಾಗಲಿ ನಾವು ತಡೆ ಹಿಡಿತದೆ. ಮತ್ತೆ ಕೋಳಿನ ಸಂಖ್ಯೆಗಳನ್ನ ಎಷ್ಟೆಷ್ಟು ತರುತ್ತಿರ್ತಾರೆ, ಈ ವರ್ಷ 1,000 ತಂದಿವಿ, ನೆಕ್ಸ್ಟ್ 2,500 ತಂದ್ರಿಗಿನ ಅಗಲ ಭಾಗವನ್ನ ನಾವು ಹೆಚ್ಚಿಗೆ ಮಾಡಿಕೊಳ್ಳಬಾರ್ದು, ಉದ್ದನೆಯ ಭಾಗನೇ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ಉದ್ದ ಅಗಲ ಭಾಗ ಎಷ್ಟಿರ್ಬೇಕು, 30 ಅದು ರೆಸ್ಟ್ರಿಕ್ಷನ್, ಅದು ಫಿಟ್, ಅದು ಅಂದ್ರೆ ತಂಬ್ ರೂಲ್ ಇದ್ದಂಗ 30 ಜಾಸ್ತಿ ಇರಬಾರ್ದು ಅಗಲ. ನಾವು ಕೋಳಿಗಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡಾಗ ಉದ್ದನೆಯ ಭಾಗನೇ ಜಾಸ್ತಿ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಮಧ್ಯದಲ್ಲಿ ಎಷ್ಟು ಹೈಟ್ ಇರಬೇಕು, ಪಕ್ಕದಲ್ಲಿ ಹೈಟ್ ಎಷ್ಟು ಅದು ತಿಳ್ಕೊಂಬೋದು ಕೂಡ ಬಹಳ ಅವಶ್ಯಕ. ಈ ಪಕ್ಕದಲ್ಲಿ 6-8 ಹೈಟ್ ಇರಬೇಕಾಗತ್ತೆ, ಮತ್ತೆ ಮಧ್ಯಭಾಗದಲ್ಲಿ 10-12 ಹೈಟ್ ಇರಬೇಕಾಗತ್ತೆ. ಮತ್ತೆ ಈಗ ನಾವು ಈಗ ಮನೆಗೆ ನಾವೇನು ಇದನ್ನ ಸ್ಲಾಬ್ ಏನ್ ಹಾಕ್ಸ್ತಿರ್ತೀವಿ ಆ ಟೈಪ್ ಕಟ್ಸಕ್ ಹೋಗ್ಬಾರ್ದು, ನಾವು ಎರಡೂ ಕಡೆನೂ ಇಳಿಜಾರು ಇರಬೇಕು, ಇಳಿಜಾರಾಗಿರ್ಬೇಕು, ಇಳಿಜಾರು ಇರಬೇಕು. ಅದು ಈ ಮಂಗಳೂರು ಅಂಚೆ ಹಾಕಿರ್ಬೋದು, ಇಲ್ಲಂತದ್ರಿಗ ಈ ತಗಡಿನ ಸೀಟ್ ಹಾಕಿರ್ಬೋದು, ಆ ರೀತಿ ಸಿಮೆಂಟ್ ಸೀಟ್ಗಳಾಗಿ ಎ ಸಿ ಸಿಮೆಂಟ್ ಶೀಟ್ ಅಂತದ್ರು ಕೂಡ ಹಾಕಿದ್ರು ಕೂಡ ಬೆಸ್ಟ್. ಆಮೇಲೆ ಅದು ಸಿಮೆಂಟ್ ಶೀಟಿನ ಎ ಸಿ ಹಾಕ್ತಿರ್ತಲ್ಲ, ಈ ಗೋಡೆ ಗಿಡಕ್ಕಿಂತ ಕೂಡ 3-3.5 ಹೊರಗಡೆ ಚಾಚಿರ್ ಹೊರಗಡೆ ಬರಬೇಕು, ಯಾಕಂದ್ರೆ ನೇರ ಮಳೆ ಒಳಗಡೆ ಬರಂಗಿಲ್ಲ, ಅದು ಬಹಳ ಮುಖ್ಯ. ಆಮೇಲೆ ಈಗ ನಾವು ಕೋಳಿ ನಾವು ಒಂದು ನಾಲ್ಕೈದು ಮನೆಗಳನ್ನು ಕಟ್ಟಿಸ್ತಿರ್ತೀವಿ. ಹೌದು, ಅದು ಕಮರ್ಷಿಯಲ್ ಲಾರ್ಜ್ ಉದ್ಯಮೆದಾರ ಪಕ್ಕದಲ್ಲೇ ಕಟ್ಟಿಸಿ, ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಅದು ಕೂಡ ಬಹಳ ಮುಖ್ಯ. ಈ ಒಂದು ಕೋಳಿ ಸಣ್ಣ ಕೋಳಿ ಮರಿಗಳಿಗೆ ದೊಡ್ಡ ಕೋಳಿ ಮರಿಗಳಿಗೆ ಮಿನಿಮಮ್ ಅಂತರ ಅಂತಂದ್ರೆ ಈ ಕನಿಷ್ಠಪ್ಪ ಅಂತಂದ್ರೆ 45 meters ಅಂತರ ಬೇಕಾಗುತ್ತೆ. ಆದರೆ ಒಂದು ಕೋಳಿ ಮರಿಯದಿಂದ ಸರ್ವೇ ಸಾಮಾನ್ಯವಾಗಿ ಒಂದು ಕೋಳಿ ಮರಿಯಿಂದ ಇನ್ನೊಂದು ಕೋಳಿ ಮರಿಗೆ 15 meters ಅಂತರ ಬೇಕಾಗುತ್ತೆ. ಅದು ಬಹಳ ಮುಖ್ಯ. ಅದು ಆಮೇಲೆ ಈಗ ನಾವು ಕೋಳಿ ಮನೆಗಳನ್ನ ನಾವು ನೋಡಿದೀವಿ. ಆಮೇಲೆ ಒಂದು ಕೋಳಿ ಮನೆಗೆ ಸರ್ವೇ ಸಾಮಾನ್ಯವಾಗಿ 1 square feet ಜಾಗ ಬೇಕಾಗುತ್ತೆ. ಒಂದು ಕೋಳಿಗೆ 1 square feet ಒಂದು ಚದರ ಅಡಿ ಜಾಗ ಬೇಕು. ಈ ನಾವು ನೋಡ್ತಿರ್ತ ಆಕಳದ ಎಮ್ಮೆದೆಲ್ಲ ಮೊದಲ 40-45 square feet ಅದೇ ಟೈಪ್ ಕೋಳಿಗೆ ಎಷ್ಟು ಬೇಕಪ್ಪ ಅಂದ್ರೆ 1 square feet ಜಾಗ ಬೇಕಾಗುತ್ತೆ. ಅದೇ ಟೈಪ್ ಈಗ ಕೋಳಿ ಮನೆ ನೋಡಿದೀವಿ, ಈ ಕೋಳಿ ಆಕಾರ ಮತ್ತು ಗಾತ್ರ ನೋಡಿದೀವಿ. ಆಮೇಲೆ ಉಷ್ಣತೆ ಬಹಳ ಮುಖ್ಯ ಅಲ್ಲಿ ಕೋಳಿ ಮನೆಯಲ್ಲಿ. ಉಷ್ಣತೆ ಆರ್ದ್ರತೆ ಅದು ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ನಮ್ಮದೆಲ್ಲ ಟ್ರಾಪಿಕಲ್ ಕಂಟ್ರಿ ಇದು. ಹೌದು, ಏನಂದ್ರೆ ಉಷ್ಣವಲಯದ ಪ್ರದೇಶ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಇಲ್ಲ. ಕೋಳಿಗಳಿಗೆ ಬೆವರಿನ ಗ್ರಂಥಿ ಇರೋದಿಲ್ಲ. ನಮ್ಮದು ಈಗ ಬೆವರಿನ ಗ್ರಂಥಿ ಇರಲಾರ ಸಲುವಾಗಿ ಆ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅವಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಏನಂತಾಗಲಿ ಈ ಮನೆ ಒಳಗಡೆ ಆಯ್ತು ಹೊರಗಡೆ ಆಯ್ತು ಅದ್ರ ಮುಖಾಂತರ ನಾವು ಟೆಂಪರೇಚರ್ ನಾವು ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ, ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹೊರಗಡೆ ನಾವು ಟೆಂಪರೇಚರ್ ನಾವು ಜಾಸ್ತಿ ಕಡಿಮೆ ಮಾಡ್ಬೇಕಂದ್ರೆ ಹೊರಗಡೆ ನಾವು ಈ ಮೇಲ್ಛಾವಣಿ ಮೇಲೆ ಸುಣ್ಣ ಹಚ್ಚೋದಾಗಲಿ ಅಥವಾ ತೆಂಗಿನ ಗರಿಗಳನ್ನ ಹಾಕೋದಾಗಲಿ ಇಲ್ಲಪ್ಪ ಮನೆ ಮೇಳಗಡೆ ಭಾಗದಲ್ಲಿ ನೀರು ಚೆಲ್ಲೋದಾಗಲಿ ಅಂತವ್ರು ಮಾಡ್ಬೇಕಾಗತ್ತೆ. ಅಲ್ಲಿ ಆ ರೀತಿಯಾಗ ಟೆಂಪರೇಚರ್ ರೆಡ್ಯೂಸ್ ಆಗುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿದ್ದಾಗ ಒಳಗೆ ಟೆಂಪರೇಚರ್ ರೆಡ್ಯೂಸ್ ಮಾಡ್ಬೇಕಂದ್ರೆ ಎರಡು ಸೈಡಿಗೆ ಏನೋ ತಂತಿ ಜಾಲರಿ ಇರ್ತದೆ, ಅದಕ್ಕೆ ಏನು ಮಾಡ್ಬೇಕಾಗತ್ತೆ, ನಾವು ಈ ಗೋಣಿಚೀಲಗಳನ್ನ ನೀರಿನಾಗದ್ದಿ ಒದ್ದೆಯಾದಂತಹ ಗೋಣಿಚೀಲಗಳನ್ನು ನಾವು ಈ ತಂತಿ ಜಾಲರಿಗೆ ಕಟ್ಟಬೇಕು. ಈ ರೀತಿ ಆಗೋದ್ರಿಂದ ಒಳಗಡೆ ಬರುವಂತಹ ಗಾಳಿ ಬಿಸಿ ಗಾಳಿ ಹೊರಗೆ ಬರೋದು, ತಂಪಾದ ಗಾಳಿ ಒಳಗಡೆ ಬರ್ತಿರ್ತದೆ. ಇಂಥವನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಎಷ್ಟಿರ್ಬೇಕು ಉಷ್ಣತೆ ಒಂದು ಇದಕ್ಕಂತಂದ್ರೆ 100 degrees Fahrenheit ಹೆಚ್ಚಿರಬಾರದು. ಎಷ್ಟು ಸರ್ವೇ ಸಾಮಾನ್ಯ ಒಂದು 55-75 degrees Fahrenheit ಉಷ್ಣತೆ ಇರಬೇಕು ಒಂದು ಕೋಳಿ ಮನೆ ಒಳಗಡೆ. ಅಷ್ಟು ಮೇಂಟೈನ್ ಮಾಡ್ಬೇಕು ಅದನ್ನ. ಹೆಚ್ಚು ಉಷ್ಣತೆ ಇದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಒಂದು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ. ಉಷ್ಣತೆ ಜಾಸ್ತಿ ಆದಂಗೆಲ್ಲ ಈ ಮೊಟ್ಟೆಯ ಕವಚ ಏನಿರ್ತದೆ ಶೆಲ್ ಅದು ಒಡೆದೋಗುತ್ತೆ. ಈ ರೀತಿಯಾಗಿ ಒಂದು ರೀತಿ ರೈತನಿಗೆ ಆರ್ಥಿಕವಾಗಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಅದು ಆರ್ದ್ರತೆ ಎಷ್ಟಿರ್ಬೇಕು, ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಈ ಗಾಳಿಯಲ್ಲಿರುವಂತಹ ತೇವಾಂಶ ಮೀನಿಂಗ್ ಅದು ಆರ್ದ್ರತೆ ಅಂದ್ರೆ. ಹೌದು, ಎಷ್ಟಿರ್ಬೇಕಂದ್ರೆ 40-70% ಅದು ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ, ಒಂದ್ ಏನಾಗುತ್ತೆ ಅಂದ್ರೆ ನಾವು ಲಿಟರ್ ಅಂತ ಏನು ಕರಿತಿರ್ತೀವಲ್ಲ, ಹೌದು ಅದು ನಾವೇನು ಕೋಳಿ ಕೆಳಗಡೆ ನಾವೇನ್ ದಪ್ಪ ಸತ್ಯ ಪದ್ಧತಿ ಅಂತ ಕೆಳಗಡೆ ಹಾಕಿರ್ತಲ್ಲ ಅದೇನಾಗುತ್ತೆ ಮೆತ್ತಗಾಗಿಬಿಡುತ್ತೆ. ಆ ಮೆತ್ತಗ ತೇವಾಂಶ ಜಾಸ್ತಿ ಆಗಂತ ಫಂಗಲ್ ಡಿಸೀಸಸ್ ಶಿಲೀಂಧ್ರದಿಂದ ಬರುವಂತ ರೋಗಗಳು ಜಾಸ್ತಿ ಆಗುತ್ತೆ, ಬೂಸ್ಟ್ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ರೋಗ ರಜನಕ್ಕೆ ಮುಖ್ಯ ಕಾರಣ ಆಗುತ್ತೆ ಆರ್ದ್ರತೆ ಮತ್ತು ಉಷ್ಣತೆಯನ್ನ ನಾವು ಹೆಚ್ಚು ಕಡಿಮೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹೌದು, ಜಾಸ್ತಿ ಇದ್ದಾಗ ಕಡಿಮೆ ಮಾಡಬೇಕು, ಕಡಿಮೆ ಇದ್ದಾಗ ಜಾಸ್ತಿ ಮಾಡಿಕೊಂಡು ಇದನ್ನು ಮೇಂಟೈನ್ ಮಾಡಿಕೊಂಡು ಅದು ಯಾವ ರೀತಿ ಗೊತ್ತು ಮಾಡಿಕೋಬೇಕು. ಅದು ಉಷ್ಣತೆ ನಮ್ಮ ರೈತರಿಗೆ ಯಾರಿಗೆ ಗೊತ್ತಾಗಲ್ಲ. 55-70 ನಾವೇನು ಹೇಳಿಬಿಟ್ಟು ಥಿಯರಿಟಿಕಲಿ ಒಳಗಡೆ ಏನ್ ಮಾಡಬೇಕಾಗತ್ತೆ, ಥರ್ಮೋಮೀಟರ್ ಹಾಕಬೇಕು. ಆ ಥರ್ಮೋಮೀಟರ್ ನಾವು ಹ್ಯುಮಿಡಿಟಿ ಮೇಂಟೈನ್ ಮಾಡೋದು ಥರ್ಮೋಮೀಟರ್ ಒಳಗಡೆ ತನ್ನ ಕೋಳಿ ಶೆಡ್ನಲ್ಲಿ ಹಾಕಬೇಕು. ಅದ್ರ ಪ್ರಕಾರ ಅವ್ನು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಸಪೋಸ್ ಅವನಿಗೆ ಏನಾದ್ರೂ ಒಳಗಡೆ ಒಳಗೆ ಎಂಟ್ರಿ ಆಗದ ತಕ್ಷಣನೇ ಅಮೋನಿಕಲ್ ಸ್ಮೆಲ್ ವಾಸನೆ ಜಾಸ್ತಿ ಬಂತಪ್ಪ ಅಂದ್ರೆ ವಿಂಡೋಸ್ಗಳನ್ನೆಲ್ಲ ತೆಗೆದು ಬಿಡಬೇಕು. ಅವಾಗ ಏನಾಗುತ್ತೆ ಅಮೋನಿಕಲ್ಸ್, ಅವಾಗ ಏನಾಗುತ್ತೆ ಕೋಳಿಗಳು ಉಸಿರಾಡುವಂತ ಸಮಸ್ಯೆ ಕೂಡ ಜಾಸ್ತಿ ಆಗಿರ್ತದೆ. ಅಂದ್ರೆ ನೀವಂದಂಗೆ ವೈಜ್ಞಾನಿಕವಾಗಿ ಎಲ್ಲ ಒಂದು ನಾವು ಅದನ್ನ ಅನುಸರಿಸಬೇಕಾಗುತ್ತೆ. ಅಂದಾಗ ಮಾತ್ರ ಅಲ್ಲಿ ಉತ್ಪಾದನೆ ಜಾಸ್ತಿ ಸಾಧ್ಯತೆ ಇದೆ. ಅವ್ನು ಕೋಳಿ ಒಂದು ಪ್ರಾಕ್ಟಿಕಲ್ ಆಗಿ ಒಳಗಡೆ ಬರೋ ತಕ್ಷಣ ಏನಾಗುತ್ತೆ, ಹೌದು ಅಮೋನಿಕಲ್ ಸ್ಮೆಲ್ ಜಾಸ್ತಿ ಬಂತಂದ್ರೆ ಬೆಳಗ್ಗೆ ಬರೋ ತಕ್ಷಣ ಆಯ್ತು ಸಾಯಂಕಾಲ ಆಯ್ತು ಅವನು ಕಿಟಕಿಗಳನ್ನೆಲ್ಲ ತೆಗೆದು ಬಿಡಬೇಕು ಗೋಣಿಚೀಲ ಮೇಲೆ. ಈಗ ಕೋಳಿ ಮನೆಯಲ್ಲಿ ಬೆಳಕು ಗಾಳಿ ಆಡ್ಲಿಕ್ಕೆ ಸಾಕಷ್ಟು ಕಿಟಕಿಗಳನ್ನ ಬಿಡ್ಬೇಕಾದ್ರೆ ಹೇಗೆ ನೀವು? ಹೌದು, ಸಾಕಷ್ಟು ಗಾಳಿ ಕಿಟಕಿಗಳು ಬೇಕಾಗತ್ತವ. ಇದು ಯಾರು ಇದ್ದಿರ್ಬೇಕಂತಂದ್ರೆ ಆ ಜಾಲರಿ ಯಾರು ಇದ್ದಿರ್ಬೇಕಂದ್ರೆ ಈ ಮರಿಗಳನ್ನ ನಾವೇನ್ ಸಾಕ್ತಾ ಇರ್ತೀವಿ ಅಂತ ಸಮಯದಲ್ಲಿ ಆ ಜಾಲರಿ ಜಾಸ್ತಿ ಬೇಕಾಗಂಗಿಲ್ಲ. ಅದು 1/3 ಭಾಗದ್ದು ಗ್ವಾಡೆ ಇರ್ಬೇಕಾಗತ್ತ, ಆಮೇಲೆ ಉಳಿಕೆದ ಭಾಗ ಏನಿರ್ತ ತಂತಿ ಜಾಲರಿ ಇರ್ಬೇಕಾಗತ್ತೆ. ಆದ್ರೆ ಮೊಟ್ಟೆ ಸಾಕಾಣಿಕೆ ತಗೊಂಡ ಉಲ್ಟ ಅದು ತಂತಿ ಜಾಲರಿ ಜಾಸ್ತಿ ಇರ್ಬೇಕಾಗತ್ತ, ಈ ಗ್ವಾಡೆ ಕಡಿಮೆ ಇರ್ಬೇಕಾಗತ್ತೆ. ಸರ್ವೇ ಸಾಮಾನ್ಯವಾಗಿ ರೈತರು ಏನ್ ಮಾಡಿರ್ತಾರೆ ಗ್ವಾಡೆ ಒಂದೇ ಟೈಪನ್ನೇ ಕಟ್ಟಿಬಿಟ್ಟಿರ್ತಾರೆ. ಬಟ್ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಗೋಣಚೀಲದ ಮೇಲೆ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಅದು ಕೂಡ ಪ್ರಾಫಿಟೇಬಲ್ ಅಂತ ಎಕನಾಮಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅಂತ ಟೈಮ್ನಾಗ ನಾವೇನ್ ಮಾಡ್ಬೇಕಾಗತ್ತೆ, ರಾತ್ರಿ ಹೊತ್ತಿನಲ್ಲಿ ಹೋಗಬೇಕಾಯ್ತಂತಂದ್ರೆ ಶೀತ ಗಾಳಿ ಬರ್ತಿರ್ತದೆ. ಅವಾಗ ಏನ್ ಮಾಡುತ್ತೆ ಕರ್ಟೆನ್ಸ್ ಗಳನ್ನೆಲ್ಲ ನಾವು ಗೋಣಚೀಲಗಳನ್ನ ಒದಿಸಿ ಕಂಪ್ಲೀಟ್ ಆಗಿ ನಾವು ಮತ್ತೆ ಹೊರಗಡೆ ಹೋಗ್ಬೇಕಾದ್ರೆ ನಾವೇನು ಗೇಟ್ ಹಾಕಿ ಕರ್ಟೆನ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಹೊತ್ತಿನಾಗ ಬರೋ ತಕ್ಷಣ ಅಮೋನಿಯಾ ಅಕ್ಯುಮುಲೇಷನ್ ಆಗಿರುತ್ತೆ, ಹಿಂಗಾಗಿ ಕಿಡಕಿ ಎಲ್ಲ ವಸ್ತುನು ತೆಗಿಬೇಕಾಗತ್ತೆ. ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ತೆಗೆಯಕ್ಕೆ ಹೋಗ್ಬಾರ್ದು. ಸೊ ಬಿಸಿಲು ಬಂದ ಮೇಲೆ ಎಂಟು ಒಂಬತ್ತು ಗಂಟೆಗೆ ನಾವು ತೆಗಿಬೇಕಾಗುತ್ತೆ. ಈಗ ಕೋಳಿ ಸಾಕಾಣಿಕೆ ಪದ್ಧತಿ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ನೆಲದ ಮೇಲೆ ಸಾಕ್ತಾ ಇದ್ರು, ಇತ್ತೀಚೆಗೆ ಅಲ್ಲಲ್ಲಿ ಜಾಲರಿಯಲ್ಲಿ ಸಾಕ್ತಾ ಇರ್ತಾರೆ, ತಂತಿ ಜಾಲರಿಯಲ್ಲಿ. ಈಗ ಇದರಲ್ಲಿ ವ್ಯತ್ಯಾಸಗಳೇನು, ಯಾಕೆ ಯಾವ ಪದ್ಧತಿ ಒಳ್ಳೇದಂತಿರ್ತಾವ ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ? ಹೌದು, ಇದು ಕೂಡ ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ ನೀವು. ಒಂದು ಈ ಇದರಲ್ಲಿ ಹೇಳಿದ್ರಿ ನೀವು, ಆದ್ರೆ ಮಾಂಸದ ಕೋಳಿ ಸಾಕಾಣಿಕೆ, ಒಂದು ಮೊಟ್ಟೆ ಕೋಳಿ ಸಾಕಾಣಿಕೆ ಅಂತ. ಈ ಮಾಂಸದ ಕೋಳಿ ಸಾಕಾಣಿಕೆ ಏಳು ವಾರ ತನ ಅಷ್ಟೇ ಮಾಡ್ತಾರೆ, ಆರರಿಂದ ಏಳು ವಾರ. ಮತ್ತೆ ಇದು ಮೊಟ್ಟೆ ಕೋಳಿ ಸಾಕಾಣಿಕೆ ಏನದಲ್ಲ, ಆದ್ರೆ 18-20 ವರಕ್ಕೆ ಅದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಪ್ ಟು 18 ವಾರ ಕೂಡ ಈ ದಪ್ಪ ಸತ್ಯ ಪದ್ಧತಿಯಲ್ಲಿ ನಾವು ಸಾಕ್ಬೋದು, ಅಂದ್ರೆ ಈ ನೆಲದ ಕೆಳಗಡೆನೆ ನಾವು ಸಾಕ್ಬೋದು. ಡೈರೆಕ್ಟ್ ಆಗಿ ನೆಲದ ಮೇಲೆ ಬಿಟ್ಟರೆ ಕೋಳಿ ಸಾಕಂಗಿಲ್ಲ, ಮತ್ತೆ ಬದುಕನ್ನು ಬದುಕಂಗಿಲ್ಲ, ಮತ್ತೆ ಲೆಗ್ ವೀಕ್ನೆಸ್ ಅಂದ್ರೆ ಈ ಕಾಲುಗಳಲ್ಲಿ ಕುಂಟತನ ಉಂಟಾಗುತ್ತೆ. ಈ ರೀತಿಯಾಗಿ ಏನ್ ಮಾಡ್ಬೇಕಾಗತ್ತ, ಮೆತ್ತಗಿರ್ಬೇಕಂತಂದ್ರೆ ಈ ಭತ್ತದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಮರದ ಒಟ್ಟಾಗಿರ್ಬೋದು, ಇಲ್ಲಪ್ಪ ಅಂದ್ರೆ ಪುಡಿ ಮಾಡಿದ ಕಬ್ಬಿಂದು ಪುಡಿ ಆಯ್ತು, ಇಲ್ಲಾಂದ್ರೆ ಮೆಕ್ಕೆಜೋಳದ ಪುಡಿ ಆಯ್ತು, ಇಲ್ಲಪ್ಪ ಅಂದ್ರೆ ಸಿಪ್ಪೆ ತೆಗೆದ ನೆಲಗಡ್ಲೆ, ಇಂಥವನ್ನೆಲ್ಲ ತಗೊಂಡು ಏನ್ ಮಾಡ್ಬೇಕಾಗತ್ತ, ನಾವು ಸತ್ಯನ್ನ ನಾವು ರೆಡಿ ಮಾಡ್ಕ ಅಂದ್ರೆ ಲೀಟರ್ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದೆಷ್ಟು ಇರ್ಬೇಕು ಹೈಟ್, ಅದು 4-6 ಅಂಗುಲ ಅಂದ್ರೆ ಇಂಚಸ್ ಅಷ್ಟೇ ಇರ್ಬೇಕಾಗತ್ತೆ. ಅದ್ರ ಮೇಲೆ ಏನ್ ಮಾಡ್ಬೇಕಾಗತ್ತೆ, ನಾವು ಕೋಳಿಗಳನ್ನು ಬಿಡ್ಬೇಕಾಗತ್ತೆ. ಅಂದ್ರೆ ನಿಮ್ ವಿಚಾರದಲ್ಲಿ ಯಾವುದು ಪದ್ಧತಿ ಒಳ್ಳೇದಂತಿರಿ ವೈಜ್ಞಾನಿಕವಾಗಿ ಅಂತಂದ್ರೆ, ಯಾವಾಗ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದ ಅಪ್ ಟು ಮೊಟ್ಟೆ ಇಡತನ ಅಂದ್ರೆ 18 ವಾರ ತನ ಕೂಡ ದಪ್ಪ ಸತ್ಯ ಪದ್ಧತಿಯಲ್ಲಿ ಸಾಕ್ಬೇಕು. ಅಂದ್ರೆ ಏನಂತಾರ, 0-8 ವಾರಗಳವರೆಗೆ ಮೊಟ್ಟೆ ಮರಿಗಳ ಪದ್ಧತಿ, 9-18 ವಾರ ತನ ಬೆಳೆಯುವ ಹಂತದಲ್ಲಿರುವಂತಹ ಕೋಳಿಗಳು, 18-19 ವಾರ ಏನಾಗುತ್ತಲ್ಲ ಅದು, ಅದೇನಿರುತ್ತ ಮೊಟ್ಟೆ ಇಡುವಂತ ಕೋಳಿಗಳು. ಈ ಅಪ್ ಟು ಈ 0-18 ವಾರ ಮರಿಗಳದೂ ಮತ್ತೆ ಬೆಳೆಯುವಂತ ಹಂತದ ಕೋಳಿಗಳನ್ನ ಕೂಡ ಈ ದಪ್ಪ ಸತ್ಯದಲ್ಲಿ ನೆಲದ ಮೇಲೆ ಸಾಕ್ಬೋದು. ಈ ಮೊಟ್ಟೆ ಯಾವಾಗ ಇಡಕ್ ಸ್ಟಾರ್ಟ್ ಮಾಡ್ತಾವ, ಈಗ ನಾವು ನೆಲದ ಮೇಲೆ ಸಾಕಕ್ ಬರಂಗಿಲ್ಲ, ಬರೋದಿಲ್ಲ. ಯಾಕಂತಂದ್ರೆ ನಾವು ಒಂದು ಮೊಟ್ಟೆಗಳು ಕೆಳಗೆ ಬಿತ್ತಪ್ಪ ಅಂತ ಒಡೆದು ಹೋಗ್ತಿರ್ತಾವ. ಈಗ ಅಲ್ಲಿ ನಾವು ನೀರು ಚೆಲ್ತಿರ್ತದ, ಆಮೇಲೆ ಅದು ಮೊಟ್ಟೆದು ಕಲರ್ ಏನೋ ಚೇಂಜ್ ಆಗ್ತಿರ್ತದ, ಅಂದ್ರೆ ಡರ್ಟಿನೆಸ್. ಈ ಕಸ್ಟಮರ್ ಏನಿರ್ತಾ ಲೈಕ್ ಮಾಡಂಗಿಲ್ಲ, ಅವನು ಯಾವತ್ತೂ ಸ್ವಚ್ಛ ಇರ್ಬೇಕಾಗುತ್ತೆ. ಮತ್ತೆ ಚೆನ್ನಾಗಿದ್ರೆ ತಗೋತಾರೆ, ಚೆನ್ನಾಗಿದ್ರೆ ತಗಂತ, ಅದು ಹೊಲಸಾಗಿ ಬಿಡ್ತಂದ್ರೆ ಯಾರು ತಗೊಳ್ಳೋದಿಲ್ಲ, ಆ ಹೊಲಸಾಗ ಜಾಸ್ತಿ ದಪ್ಪ ಸತ್ಯ ಪದ್ಧತಿಯಾಗ. ಈ ರೀತಿಯಾಗಿ ಅದನ್ನ ಆಮೇಲೆ 5,000 ಈ ಮೊಟ್ಟೆ ಸಾಕಾಣಿಕೆ ಮಾಡೋರು ಎಷ್ಟು ಇರ್ತಾರೆ ಅಂದ್ರೆ, ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಆಗ್ತಿರ್ತಾರೆ. ಹೌದು, ನಾವೆಲ್ಲ ನೋಡ್ತಾ ಇರ್ತೀವಿ ಹೊಸಪೇಟೆಯಲ್ಲಿ, ಬಳ್ಳಾರಿಯಲ್ಲಿ, ಈಗ ಇವನ್ ರಾಯಚೂರಿನಲ್ಲಿ ಕೂಡ ಸಾಕಿದಾಗ ಬರೀ ನಾವು 10,000-5,000 ಸಾಕಿದ್ರೆ ಅನ್ನೋದು ಮೊಟ್ಟೆ ಕೋಳಿ ಸಾಕಾಣಿಕೆ ಲಾಭ ಆಗಂಗಿಲ್ಲ. ಆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಹಾಕಿದಾಗ ಅಂತದನ್ನ ನಾವು ಇಲ್ಲಿ ಪಂಜರದಲ್ಲಿ ಸಾಕೋದೇ ಬಹಳ ಉತ್ತಮ. ಅದನ್ನ ಆ ಪಂಜರದಲ್ಲಿ ಸಾಕಿದಾಗ ಅದು ಇಕ್ಕಿ ಎಲ್ಲ ಕೆಳಗಡೆ ಬೀಳ್ತಿರ್ತದೆ, ಬಿದ್ದಾಗ ಏನಾಗುತ್ತೆ ಅದನ್ನ 6 ತಿಂಗಳಿಗೊಮ್ಮೆ ಮತ್ತೆ 1 ವರ್ಷಕ್ಕೊಮ್ಮೆ ಇಕ್ಕಿನ ಕಂಪ್ಲೀಟ್ ಆಗಿ ತೆಗೆದು ಅದನ್ನ ನಾವು ನಮ್ಮ ಹೊಲಗಳಿಗೆ ಕೂಡ ಹಾಕ್ಕೋಬಹುದು, ನಾವು ಅದನ್ನು ಕೂಡ ಮಾರಾಟ ಮಾಡಬಹುದು ನಾವು. ಅಂದ್ರೆ ಇಲ್ಲಿ ಎರಡು ಪದ್ಧತಿ ಅಲ್ಲಿ ಅಂದ್ರೆ ನೀವು ಹೇಳಿದಂಗ ಡೀಪ್ ಲಿಟರ್ ಪದ್ಧತಿ ಅಥವಾ ಈ ನೆಲದ ಮೇಲೆ ಸಾಕ್ತಕ್ಕಂಥ ಪದ್ಧತಿ, ಪಂಜರದ ಪದ್ಧತಿ, ತನ್ನದೇ ಆದಂತ ನ್ಯೂನ್ಯತೆಗಳು ಮತ್ತು ಅನುಕೂಲತೆ ಇದಾವೆ. ಇನ್ನ ಈ ಕೋಳಿ ಸಾಕಾಣಿಕೆಗೆ ಬಂದಾಗ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಕೋಳಿ ಸಾಕಾಣಿಕೆಯನ್ನ ಮಾಡಬೇಕನ್ನುವಂತ ರೈತರು ಮುಖ್ಯವಾಗಿ ಏನೇನನ್ನು ಅವರಿಗೆ ಅನುಕೂಲತೆಗಳು ಏನೇನು ಬೇಕಾಗಿ ಇರಬೇಕಾಗತ್ತೆ, ಅರ್ಹತೆಗಳು ಅನುಕೂಲತೆಗಳು ರೈತರಿಗೆ, ಅವರು ಯಾವ ಒಂದು ಮುಂಚಿತವಾಗಿ ಮಾಹಿತಿಯನ್ನ ಪಡ್ಕೋಬೇಕು, ಸನ್ನದ್ಧರಾಗಬೇಕು ಕೋಳಿ ಸಾಕಾಣಿಕೆ? ಒಂದು ಜನರಲ್ ಆಸ್ಪೆಕ್ಟ್ ನಾವು ತಿಳ್ಕೋಬೇಕಾಗುತ್ತೆ. ಶ್ರಾವಣ ಮಾಸದಲ್ಲಿ ಕೋಳಿ ತಿನ್ನೋರು ಕಡಿಮೆ, ಮತ್ತೆ ಆಮೇಲೆ ಬೇಸಿಗೆ ಕಾಲದಲ್ಲಿ ಕೂಡ ಕೋಳಿ ತಿನ್ನೋರು ಕಡಿಮೆ. ಹೌದು, ಅಂತ ಸಮಯದಲ್ಲಿ ನೀವು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಟೈಮ್ನಲ್ಲಿ ಮಾರ್ಕೆಟಿಂಗ್ ಮಾಡಕ್ ಹೋಗ್ಬಾರ್ದು, ಮಾರ್ಕೆಟಿಂಗ್ ಮಾಡಬಾರ್ದು. ಆ ಟೈಮ್ನಲ್ಲಿ ನೀವು ಕೋಳಿ ಸಾಕಾಣಿಕೆ ಮಾಡಬೇಕು, ನೀವು ಆರಂಭ ಮಾಡಬೇಕು. ನಂತರ ಏನಾಗುತ್ತೆ, ಈ ಟೈಮ್ಗೆ ತಕ್ಷಣ ಅವ ಮಾರ್ಕೆಟಿಂಗ್ ಬಿಡುಗಡೆ ಮಾಡ್ಬೇಕು. ನೀವು ಯಾವ ರೀತಿ ಮಾಡ್ಬೇಕಂತಂದ್ರೆ, ಈ ಕ್ರಿಸ್ಮಸ್ ಹಬ್ಬಗಳಾಯ್ತು, ಇಲ್ಲಪ್ಪ ಅಂದ್ರೆ ಮುಸ್ಲಿಂ ಹಬ್ಬಗಳು, ರಂಜಾನ್ ಆಯ್ತು, ಬಕ್ರೀದ್ ಆಯ್ತು, ಈ ಹಬ್ಬಗಳಿಗೆ ನಾವು ಕೋಯಿನ್ಸೈಡ್ ಮಾಡ್ಕೋಬೇಕು. ನಾವು ಅಂದ್ರೆ ಆ ಸಮಯಕ್ಕೆ ಮಾರುಕಟ್ಟೆಗೆ ಬಂದಿರ ಮಾರುಕಟ್ಟೆಗೆ ಬಂದಿರ್ತದೆ, ಮತ್ತೆ ಕೋಳಿ ಮಾಂಸ ಬಂದಿರ್ತದೆ, ಮತ್ತೆ ರೇಟ್ ಜಾಸ್ತಿ ಸಿಗುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ, ರೇಟ್ ಅನ್ನು ಜಾಸ್ತಿ ಸಿಗುತ್ತೆ ನಿಮ್ಗೆ. ಈಗ ನಾವು ನೋಡ್ತಾ ಇದ್ವಿ, ಈಗೆಲ್ಲ ಬೇಸಿಗೆ ದಿನದಲ್ಲಿ ಒಂದೊಂದು ಜೀವಂತ ಇರುವಂತ ನಾವು ಕೋಳಿನೇ, ನಾವು ಬ್ರಾಯ್ಲರ್ ಕೋಳಿನೇ ಮಾಡಿದ್ರಿಗಿನ ಅದು 60-65 ರೂಪಾಯಿ ನಾವು ಮಾರಾಟ ಆಗ್ತಿರ್ತೀವಿ ಅಷ್ಟೇ. ಅದನ್ನೇ ನಾವು ಈಗ ಅದೇ ಬೇರೆ ಟೈಮ್ನಾಗ ನಾವು ಮಾರಾಟ, ಈಗ ಅದೇ ಮುಸ್ಲಿಮ್ಸ್ ರಂಜಾನ್ ಹಬ್ಬಗಳು ಈ ಕ್ರಿಸ್ಮಸ್ ಆ ಟೈಮಲ್ಲಿ ಮಾಡಿದ್ರೆ 75-80 ರೂಪಾಯಿ ಮಾರಾಟ ಆಗುತ್ತೆ. ಹೌದೌದು, ಆ ಟೈಪ್ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಆಮೇಲೆ ಯಾವತ್ತಿಗೂ ಕಡಿಮೆ ಕೋಳಿ ಸಾಕಾಣಿಕೆ ಮಾಡ್ಕೋಬಾರ್ದು, ಕನಿಷ್ಠ ಅಂದ್ರೆ ಎಷ್ಟುದಿಂದ ಪ್ರಾರಂಭ ಮಾಡೋದು ಅದನ್ನ? ಆಮೇಲೆ ಸುಮಾರಾಗಂದ್ರೆ ಒಂದು 5,000 ಕೋಳಿ ಸಾಕ್ಬೇಕು, ಈ ಬ್ರಾಯ್ಲರ್ ಕೋಳಿನ. ಕಡಿಮೆ ಕಡಿಮೆ ಅಂದ್ರೆ 5,000? 5,000 ಇಲ್ಲಂತಂದ್ರೆ ಒಂದು 3,000-5,000. ಈಗ ನಾವು ನೋಡ್ತಿರ್ತೇವೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಆಯ್ತು, ನಮ್ಮ ರಾಯಚೂರು ಭಾಗದಲ್ಲಿ 500-300-800-1,000 ಸಾಕಿರ್ತಾರೆ. ಅದ್ರ ಒಂದು ಅವ್ರ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಯ್ತು, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅದು ಅನುಸರಿಸಿರಂಗಿಲ್ಲ. ಅವ್ರು ಏನಾಗಿರ್ತಾರೆ, ಅದಕ್ಕೊಂದು 40-50 ಮರಿಗಳು ಸತ್ತೋಗಿರ್ತಾವ, ಅದು ಬಂದ ಅವಾಗ ಮಾರ್ಕೆಟನ್ನು ಕರೆಕ್ಟಾಗಿ ಕೋಯಿನ್ಸೈಡ್ ಮಾಡ್ಕೊಂಡು ಮಾರಂಗಿಲ್ಲ, ಅದೇನಾಗ್ಬಿಡುತ್ತೆ ಲಾಸ್ ಆಗಿಬಿಟ್ಟಿರ್ತಾರೆ. ಹೌದೌದು, ಅವ್ರು ಹೋಗಿ ಒಂದು 100 ಜನ ಕೇಳ್ತಾರೆ, ಹಂಗಾಗಿ ಮಾಡಕ್ ಹೋಗ್ಬೇಡ್ರಿ, ಕೈ ಸುಟ್ಕೊಂಡ್ಬಿಟ್ಟು. ಇವ್ರ ಏನಾಗ್ಬಿಡ್ತದ, ಒಂದು ಬಿಸಿಲಿಂದ ನೋಡೋದ್ರಿಂದ ಬಿಸಿಲು ಒಂದು ನಮಗೆ ನೆಗೆಟಿವ್ ಪಾಯಿಂಟ್, ಮತ್ತೆ ಇದ್ರಲಿಂದ ಮತ್ತೆ ಅವರೊಂದು ಹೇಳೋದ್ರಿಂದ ಇನ್ನೊಂದಿಷ್ಟು ರೈತರು ಮಾಡೋರನ್ನು ಕೂಡ ಮುಂದೆ ಬರಂಗಿಲ್ಲ. ನೀವ್ ಅಂದಂಗ ರೈತರು ಹೇಳಿದ್ರಿ, 100-70% ಖರ್ಚು ಬರೋದು ಇದಕ್ಕೆ ಆಹಾರದಿಂದ. ಹೌದು, ರೈತರು ಸ್ವಂತ ಆಹಾರ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಖರ್ಚು. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ ಮೆಕ್ಕೆಜೋಳ ಬೆಳಿಬೇಕು ಅದಕ್ಕೆ. ಹೌದೌದು, ಮೆಕ್ಕೆಜೋಳ ತಾನು ಯಾವ ಮಾಡ್ತಿರ್ತಾನಂದ್ರಿಗಿನ ತಾನು ಮೆಕ್ಕೆಜೋಳ ಬೆಳಿಬೇಕು ತನ್ನ ಹೊಲದಿಂದನೆ. ಮೆಕ್ಕೆಜೋಳ ಬೆಳೆದು ಮತ್ತೆ ಬೇರೆ ಬೇರೆ ಕಂಪನಿಗಳು ಏನಿರ್ತವೆ ಅದ್ರಾಗ ಶೇಕಡ ಅಂದ್ರೆ 50-60% ಮೆಕ್ಕೆಜೋಳದ ಪೋರ್ಷನ್ ಇರ್ತದೆ ಕೋಳಿ ಆಹಾರದಾಗ. ಉಳಿಕೆದಂತ 40% ಏನಿರ್ತದೆ, 40% ಏನಿರ್ತಲ್ಲ ಅದು ಬೇರೆ ಬೇರೆ ಇರ್ತದೆ. ಅದೇನ ಹತ್ತಿ ಕಳೆದ ಹಿಂಡಿ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಈ ಮೀನಿನ ಪುಡಿ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಸುಣ್ಣದ ಪುಡಿ ಆಗಿರ್ಬೋದು, ಈ ರೀತಿ ಇಲ್ಲ ಕಪ್ಪೆ ಚಿಪ್ಪಿಂದು ಅಂದ್ರೆ ಕಲ್ಲಿಂದ ಸ್ವಂತ ಅದನ್ನ ಉತ್ಪಾದನೆ ಮಾಡಿ ಅದನ್ನೇ ಅಂತಾರ. ಅಂತವನ್ನೇ ಅಂತದ ಮಿಕ್ಸ್ ಆಗಿದ್ದನು ಕೂಡ ರೆಡಿಮೇಡ್ ಫುಡ್ ಅಂತ ಸಿಗ್ತದೆ. ಹೌದು, ಅದನ್ನ ಖರೀದಿ ಮಾಡೋದು. ಆಮೇಲೆ ಈ ಮೆಕ್ಕೆಜೋಳನ ಎರಡನ್ನ ಮಿಕ್ಸ್ ಮಾಡಿಕೊಂಡು ತಮ್ಮ ಇದಕ್ ಮಾಡಿಕೊಂಡ್ರಂತ ಅಲ್ಲೂ ಕೂಡ ಆದಾಯ ಜಾಸ್ತಿ, ಆದಾಯ ಲಾಭ ಜಾಸ್ತಿ ಬರ್ತದೆ ಅಲ್ಲಿ ಮಾಡೋದ್ರಿಂದ. ಇಲ್ಲ ಇನ್ನ ನಾವು ಇಂಟೆಲಿಜೆಂಟ್ ಇದ್ದೀವಿ ಅಂದ್ರೆ ಫೀಡ್ ಪ್ರೊಸೆಸಿಂಗ್ ಮಿಲ್, ಫೀಡ್ ಮಿಕ್ಸಿಂಗ್ ಯೂನಿಟ್ ಅನ್ನ ನೀನೇ ಹಾಕ್ಬಿಡ್ಬೋದು. ನೀನ್ ಮಾಡ್ಕೊಂಡ್ ಅದ್ರ ರೇಷನ್ ನೀನೇ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಮಾರಾಟ ಮಾಡಬಹುದು ಮತ್ತೆ ಮಾರಾಟ ಮಾಡಬಹುದು. ತಂದಿದ್ದಕ್ಕೂ ಈಗ ಸದ್ಯಕ್ಕೆ ತಾನು ಮೊದಲು ಕೋಳಿ ಸಾಕ, ನಮ್ ತಂದೆ ಕೋಳಿ ಮಾಡ್ತಿರ್ತಾನಲ್ಲ ತನ್ನದಕ್ಕೆ ಟೆಸ್ಟ್ ಮಾಡ್ಕೋಬಹುದು. ಕೊನೆದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ಕೋಳಿ ಸಾಕಾಣಿಕೆಯನ್ನು ಮಾಡ್ಬೇಕು ಅನ್ನುವಂತ ರೈತರಿಗೆ? ಕೊನೆದಾಗಿ ಹೇಳ್ತಾನಂದ್ರೆ ಒಂದು ಈಗ ಏನ್ ಇದನ್ನೊಂದು ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು, ಇದು ಬಹಳ ತಪ್ಪು. ಬಹಳಷ್ಟು ಮಂದಿ ಇದ್ರ ಬಗ್ಗೆ ಸಾಕಾಣಿಕೆ ಹೇ, ಕೋಳಿ ಸಾಕಾಣಿಕೆ ಬೇಡಪ್ಪ ಅದು ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ತಪ್ಪು, ಒಂದು ತಪ್ಪು ಇದು. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ಬೆಳೀತಾ ಇದೆ ಇತ್ತೀಚಿನ ಉದ್ದಿಮೆಯಾಗಿ ಬೆಳೀತಾರೆ. ಕನಿಷ್ಠ ಬನ 15-20 ಲಕ್ಷ ಜನ ನಮ್ಮ ಇಂಡಿಯಾದಲ್ಲೇ ಈ ಕೋಳಿ ಸಾಕಾಣಿಕೆಯನ್ನು ತೊಡಗಿಸಿಕೊಂಡಿದ್ದಾರೆ. ಆಮೇಲೆ ನಮ್ಮ ದೇಶದಲ್ಲಿ ಈ ಮೊಟ್ಟೆ ಉತ್ಪಾದನೆ ಪ್ರಪಂಚದಾಗ 5ನೇ ಸ್ಥಾನ ಪಡೆದ, ಆಮೇಲೆ ಮಾಂಸದ ಕೋಳಿ ಸಾಕಾಣಿಕೆ 4ನೇ ಸ್ಥಾನ ಪಡೆದ. ಅದು ಹೆಮ್ಮೆ ವಿಷಯ, ನಮ್ಮ ಕರ್ನಾಟಕದಂದ್ರೆ 5ನೇ ಸ್ಥಾನ ಅದು. 5ನೇ ಸ್ಥಾನ, 5ನೇ ಸ್ಥಾನ ತನಕ. ಅಂತದ್ರಲ್ಲಿ ಕೊನೆಯದಾಗಿ ನಾನು ಹೇಳದಂತ ಏನಂದ್ರೆ, ಒಂದು ಇದು ಎಗ್ ನಾವೇನಂದ್ರೆ ದಿನಕ್ಕೊಂದು ಮೊಟ್ಟೆ ಸೇವಿಸಿ ವೈದ್ಯರಿಂದ ದೂರವಿರಿ ಅಂತ ಹೇಳಿ ಕರಿತಿರ್ತಾರೆ. ಹೇಳ್ಬೇಕಂತಂದ್ರೆ ಇದು ಎಗ್ ಅನ್ನೋದು ಇದೇನ ನಾವೆಲ್ಲ ಈ ಲೇಯರ್ ಪೋಲ್ಟ್ರಿ ಫಾರ್ಮ್ದಲ್ಲಿ ನೋಡ್ತಿರ್ತಲ್ಲ, ಇದು ವೆಜಿಟೇರಿಯನ್. ಇದು ವೆಜಿಟೇರಿಯನ್, ಎಗ್ಗೇರಿಯನ್ ಅಂತ ಕರಿತಾರೆ. ಯಾಕಂತಂದ್ರೆ ನಾವು ಯಾವಾಗ ನಾವು ಮಾಂಸಹಾರಿ ಅಂತ ನಾವು ಕರಿತಿರ್ತೀವಿ, ಅದು ಯಾವುದನ್ನೊಂದು ಪ್ರಾಣಿಗಳ ಭ್ರೂಣನ ಹತ್ಯೆ ಮಾಡಿದಾಗ ಅದನ್ನು ಮಾಂಸಹಾರಿ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ಉಂಜದ ಸಹಾಯವಿರಲಾರದೆ ಕೋಳಿನೇ ತನ್ನಡಿ ತಾನೇ ತನ್ನ ಪ್ರಕೃತಿಯ ಚಲನೆಗಳಿಂದ, ನೈಸರ್ಗಿಕ ತನ್ನ ಏನು ಚಲನೆ ವಲಯದಿಂದ ತಾನು ಒಂದು ಮೊಟ್ಟೆ ನೆಟ್ಟಿರ್ತದೆ. ಯಾವಾಗ ಉಂಜದ ಸಹಾಯದಿಂದ ಇಟ್ಟದಪ್ಪ ಅಂತಂದ್ರೆಗಿನ ಉಂಜ ಅಥವಾ ಕೋಳಿ ಸಂಪರ್ಕವಾಗಿ ಅದು ಮೊಟ್ಟೆ ಇಟ್ಟದಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ಭ್ರೂಣ ಬೆಳವಣಿಗೆ ಆಗಿರುತ್ತೆ, ಬೆಳವಣಿಗೆ ಇರುತ್ತೆ, ಒಳಗಡೆ ಹತ್ಯೆ ಆಗುತ್ತೆ, ಅದು ಹತ್ಯೆ ಆಗುತ್ತೆ, ಅದು ಮಾಂಸಹಾರಿ ಆಗುತ್ತೆ. ಇದ್ರ ಏನಿರುತ್ತೆ ಅಂದ್ರೆ ತನ್ನಡ ತಾನೇ ಕೋಳಿ ಮರಿ ಇಟ್ಟಿರೋದ್ರಿಂದ ಅದು ವೆಜಿಟೇರಿಯನ್ ಇರುತ್ತೆ. ಅದರೊಳಗೆ ಏನಿರುತ್ತಪ್ಪ ಅಂದ್ರೆ ಆ ತರ ತಪ್ಪು ಕಲ್ಪನೆಯನ್ನ, ತಪ್ಪು ಕಲ್ಪನೆ ತಿಳ್ಕೊಬಾರ್ದು. ಇದು ಎಗ್ ಅನ್ನೋದು ವೆಜಿಟೇರಿಯನ್, ವೆಜಿಟೇರಿಯನ್. ಆದ್ರೆ ನಮ್ ಜನ ಅಂದ್ರೆ ಇದು ನಾನ್ ವೆಜ್, ಇದನ್ನ ತಿನ್ನೋಕ್ ಹೋಗ್ಬೇಡ್ರಿ ನೀವು. ಅಂದ್ರೆ ರೈತರು ಹೆಚ್ಚಾಗಿ ಮಾಡ್ಲಿಕ್ಕೆ ಮುಂದೆ ಬರಬೇಕು, ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನ ತಜ್ಞರಿಂದ ಪಡ್ಕೊಳ್ಬೇಕು, ಜೊತೆಗೆ ಪೂರಕವಾದಂತಹ ಸೌಲಭ್ಯಗಳನ್ನ ಮುಂಚಿತವಾಗಿ ಅವರು ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ಜೊತೆಗೆ ನೀವು ಅಂದಂಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಮೊಟ್ಟೆ ಮಾರುಕಟ್ಟೆ ಇರ್ಬೋದು, ಮಾಂಸದ ಮಾರುಕಟ್ಟೆ ಹೊಂದಾಣಿಕೆ ಮಾಡ್ಕೊಂಡು ಸಾಕಿದ್ದೇ ಆದ್ರೆ, ಮತ್ತು ಜೊತೆಗೆ ಅದಕ್ಕೆ ಕೊಡಬೇಕಾದಂತಹ ಆಹಾರದ ಉತ್ಪಾದನೆಯನ್ನ ತಾವೇ ತಮ್ಮಲ್ಲಿನೇ ಒದಗಿಸಿಕೊಡ್ತಾರೆ, ಖಂಡಿತ ಇದರಲ್ಲಿ ಹೆಚ್ಚು ಒಂದು ಲಾಭವನ್ನು ಪಡೀಲಿಕ್ಕೆ ಸಾಧ್ಯ. ಮತ್ತು ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತಾನೆ, ತಾಯಿಯ ಹಾಲಾಗದ ತಕ್ಷಣನೇ ಎರಡನೇ ಅತಿ ಹೆಚ್ಚು ಸಾಸಾರಜನಕ ಅಂಶ, ಪ್ರೋಟೀನ್ ಅಂಶ ಉಳ್ಳಂತ ಆಹಾರ ಅಂತಂದ್ರೆ ತತ್ತಿ, ಮೊಟ್ಟೆ. ಮೊಟ್ಟೆಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವ, ಮತ್ತೆ ಹೆಚ್ಚನೆಚ್ಚು ಈ ಮೊಟ್ಟೆಯಲ್ಲೇನೆ 12% ಈ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂಶ ಇದೆ ಈ ರೀತಿಯಾಗಿ. ಮತ್ತೆ ಆಮೇಲೆ ವಿಟಮಿನ್ ಸಿ ಒಂದು ಬಿಟ್ಟಿರ್ಗನ ಉಳಿದಂತ ಎಲ್ಲಾ ವಿಟಮಿನ್ಸ್ಗಳು ಸಿಗುವಂತ ಆಹಾರ ಅಂತಂದ್ರೆ ತತ್ತಿ, ಮೊಟ್ಟೆ, ಸಂಪೂರ್ಣ ಆಹಾರ, ಸಂಪೂರ್ಣ ಆಹಾರ. ಈ ರೀತಿಯಾಗಿ ನಾವು ಒಂದು ಇದನ್ನ ಡೈಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಬಹಳ ಇದೆ. ಹೌದೌದು, ಎಲ್ಲ ನೋಡ್ರಿ ಈಗ ಈ ಮಕ್ಕಳಲ್ಲಿ ನಮ್ಮದು ಪೌಷ್ಟಿಕಾಂಶ ಇಲ್ಲಿಂಗ್ ಸುಗರ್ ನಾವು ಕೇಳಿದ್ವಿ, ನಮ್ಮ ದೇವದುರ್ಗ ತಾಲೂಕಿನ ಕೇಳಿದ್ವಿ, ನಮ್ಮ ಚಿಂಚೋಳಿ ಚಿತ್ತಾಪುರದ ಭಾಗ ಗುಲ್ಬರ್ಗದಲ್ಲಿ ಇದೆ. ಇದನ್ನ ಎರಾಡಿಕೇಟ್ ಮಾಡ್ಬೇಕು ನಮ್ದು. ಹೌದು, ನಮ್ದೊಂದು ನಮ್ದು ಇದು ಕಾಯಕ ಇದು ಮೊಟ್ಟೆಯನ್ನ ತಿಂತಕ್ಕಂತ ಮೊಟ್ಟೆ ಅಂದ್ರೆ ಇದನ್ನು ಒಂದು ಕೂಡ ನಾವು ಪ್ರೇರೇಪಿಸಬೇಕು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಂಡ್ರೆ ಸಾಧ್ಯತೆ ಇದೆ ಖಂಡಿತವಾಗಿಯೂ. ಒಳ್ಳೇದು ಡಾಕ್ಟರ್ ಮಂಜುನಾಥ್ ಪಾಟೀಲ್, ಇದುವರೆಗೂ ಕೋಳಿ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಬಗ್ಗೆ ಸಾಕಷ್ಟು ವಿಚಾರವನ್ನ ರೈತರಿಗೆ ಮಾಹಿತಿ ಮಾಡಿಕೊಟ್ರಿ. ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ.